6:51 ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, ಆನಂತರ ಹಾಯಿದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ಡಾ ರಾಜಶೇಖರ ಜಮದಂಡಿ ಅವರಿಂದ ಭಾಷಣ, ವಿಷಯ ತತ್ವಪದ ಸಾಹಿತ್ಯದಲ್ಲಿ ವ್ಯಕ್ತಿತ್ವ ವಿಕಾಸ, ಹೊಸಪೇಟೆ ಕೇಂದ್ರದ ಕೊಡುಗೆ. ರಾತ್ರಿ 9:00 ರಿಂದ 10:00 ವರೆಗೆ ಹಲೋ